ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ವೇಳೆ ಸರಿಯಾಗಿ 7:20:10. ಪ್ರಕಟಣೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಸಿಂಪಡಣೆ ಒಂದು, ಉಪಯೋಗ ಎರಡು. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಶಿಶು ಮತ್ತು ಮಕ್ಕಳು ಸದೃಢ ದೇಹ ಮತ್ತು ಚುರುಕು ಬುದ್ಧಿ ಹೊಂದಬೇಕೆ? ಕಬ್ಬಿಣಾಂಶ, ವಿಟಮಿನ್ ಸಿ, ಫೋಲಿಕ್ ಆಮ್ಲ ಸಾರವೃದ್ಧಿತ ಆಹಾರ ಪದಾರ್ಥಗಳನ್ನು ನೀಡಿ. ಪೂರಕವಾಗಿ 6-59 ತಿಂಗಳ ಚಿಕ್ಕ ಮಕ್ಕಳಿಗೆ ಐಎಫ್ಎ ಸಿರಪ್ ಅನ್ನು 1 ಮಿಲಿಯಂತೆ ವಾರಕ್ಕೆ 2 ಬಾರಿ, 5-9 ವರ್ಷಗಳ ಮಕ್ಕಳಿಗೆ ಪ್ರತಿ ವಾರ 1 ಪಿಂಕ್ ಮಾತ್ರೆ, 10-19 ವರ್ಷಗಳ ಹದಿಹರೆಯದವರಿಗೆ 1 ನೀಲಿ ಮಾತ್ರೆಯನ್ನು ಪ್ರತಿ ವಾರ ನೀಡಿ. ಐಎಫ್ಎ ಮಾತ್ರೆಗಳು ಅಂಗನವಾಡಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯ. ಬನ್ನಿ, ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಟ್ಟೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಚಿತ್ರಗೀತೆಗಳು. ಇಂದು ರಾಷ್ಟ್ರೀಯ ದೂರವಾಣಿ ದಿನ. ಸಂವಹನದ ಶಾಶ್ವತವಾಗಿ ಕ್ರಾಂತಿಯನ್ನುಂಟು ಮಾಡಿದಂತಹ ಆವಿಷ್ಕಾರವಾದಂತಹ ಈ ಸಾಧನವು ಜನರನ್ನ ಹತ್ತಿರಕ್ಕೆ ತಂದಿತು ಮತ್ತು ಜಗತ್ತನ್ನ ಚಿಕ್ಕದಾಗಿ ಭಾವಿಸುವಂತೆ ಮಾಡಿತು. 1876 ಗ್ರಾಹಂ ವೆಲ್ ಅವರು ಏನ್ ಹೇಳಿದ್ರು ಗೊತ್ತಾ? ಮೊದಲ ದೂರವಾಣಿ ಏನಾಗಿತ್ತು? ಆಹಾ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಆದರೆ ಇವಾಗ ಹಲೋ ಭರಿತವಾದಂತಹ ಒಂದು ಸುಮಧುರ ಗೀತೆಯನ್ನ ಕೇಳಿ ಬಂದ್ಬಿಡೋಣಂತೆ. ಚೋರ ಚಿತ್ತ ಚೋರ ಚಿತ್ರದಿಂದ ಇದ್ದ ಗೀತೆಯನ್ನ. ಹಲೋ, ಇದು 2-6-5-3-1-0. ಹಲೋ, ಯಾರು ದಿನ ಕನಸಲಿ ಕಾಣಿಸಿ ಚುಂಬಿಸಿ ಹೋಗೋನು? ಕ್ಲೂ ಒಂದು ಕೊಡುತ್ತೀಯ, ಯಾವಾಗ ಸಿಗುತ್ತೀಯ? ಮುಂದಿನ ಭಾನುವಾರ ಕನಸಲ್ಲಿ. ಹಲೋ, ಒಂದು ವಾರದವರೆಗೂ ಕಾಯಲು ಕೈವಿಲ್ಲ. ಹಲೋ, ಒಂದು ಹುಡುಗಿ ಮಾತಿಗೆ ಕಾಯದ ವಿಧಿ ಇಲ್ಲ. ಫಸ್ಟ್ ಮೈನ್ ಫಸ್ಟ್ ಫೇಸ್ ಹೋಟಲ್ ಡ್ರೀಮ್ ಲ್ಯಾಂಡ್ ನೆನಪಿದೆಯ? ನೆನಪಿಲ್ಲ ನಿನ್ನ ಫೇಸ್, ಡ್ರೀಮ್ ಲ್ಯಾಂಡ್ ಅಂತೂ ನೆನಪು ಇದೆ. ಕಾಫಿನ ಕುಡಿಯೋಕೆ ಸ್ಟ್ರಾ ಕೊಟ್ಟಿದ್ದು ನೆನಪಿದೆಯ? ಸ್ಟ್ರಾ ನೆನಪಿದೆ, ಎಕ್ಸ್ಟ್ರಾ ನೆನಪಿಲ್ಲ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಫೋನು ಎಡುತ್ತೀಯ? ಹಲೋ ಹಲೋ ಹಲೋ, ಈ ಹುಡುಗಿಗೆ ಯಾಕೋ ಪೇಷನ್ಸ್ ಇಲ್ವಲ್ಲ? ಹಲೋ, ಸರಿಯಾದ ಕ್ಲೂ ನಾ ಕೊಡಲೇ ಇಲ್ವಲ್ಲ? ಹಲೋ, ಏನು ಅದು ಫ್ರೀಯಾಗಿ ಬಂದರೆ ತಪ್ಪೇನಿಲ್ವಲ್ಲ? ಸ್ವೀಟ್ ಹಾರ್ಟ್ ನೀನು ಹೀಗೆ ಅಂತ ನಾ ಬಲ್ಲೆ ನಾನು ಲವ್ವರ್ ನಾನಿನ್ನ ಫ್ಲವರ್ ನಮ್ ಜೋಡಿ 1000 watts ಪವರ್ ಎಲ್ಲ ಫಾಲೋ ಮಾಡಲಿ ನಮ್ಮ ಇಲವು ಅಪ್ಪ ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ ಬೇಗ ರೆಡಿ ಆಗೋ ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ ಬೇಡ ಮಗ ನಾನೇ ಹೋಗ್ತೀನಿ ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ ಹೌದಪ್ಪ ನಡ್ಕೊಂಡೇ ಹೋಗಬಹುದಾ ಫ್ರೀಯಾಗಿ ಔಷಧಿ ಕೊಡ್ತಾರ ಹ್ಮ್ ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ ನಗರ ಪ್ರದೇಶದ ಬಡವರ ವಲಸಿಗರ ಕೂಲಿ ಕಾರ್ಮಿಕರ ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್ ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್ ರಾಜ್ಯದಲ್ಲಿ ಒಟ್ಟು 637 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ ಪ್ರಕಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಮಾತಾಡು ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಮಾತಾಡು ಮಾತಾಡು ಮಲ್ಲಿಗೆ ಹೌದು ಕಣ್ರಿ ಅಚ್ಚ ಕನ್ನಡ ಸ್ವಚ್ಛ ಕನ್ನಡ ಮಾತಾಡ್ ಮಾತಾಡ್ ಚೆಲುವ ಕನ್ನಡ ನುಡಿ ಕನ್ನಡ ನಡೆ ಕನ್ನಡ ಮಾತಾಡ್ ಮಾತಾಡ್ ಚೆಲುವ ಕನ್ನಡ ಈ ರಾತ್ರಿ 8:00 ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ ತಪ್ಪದೆ ಕೇಳಿ ಆಲಿಸಿ ಭಾಗವಹಿಸಿ ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2211 00 ಅಥವಾ 2000093 ಎಸ್ಡಿ ಕ್ರಮಾಂಕ 0834 ತಪ್ಪದೆ ಕೇಳಿ ಆಲಿಸಿ ಭಾಗವಹಿಸಿ ಈ ರಾತ್ರಿ 8:00 ಮಾತಾಡ್ ಮಾತಾಡ್ ಕನ್ನಡ ನೇರ ಪ್ರಸಾರದಲ್ಲಿ ನಲ್ಮೆ ಕೇಳುಗರೆ ಈಗಾಗಲೇ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹೆಲೋ ಭರಿತವಾದಂತಹ ಗೀತೆಗಳನ್ನ ಕೇಳ್ತಾ ಇದ್ದೀರಾ ರಾಷ್ಟ್ರೀಯ ದೂರವಾಣಿ ದಿನದ ಸಂದರ್ಭದಲ್ಲಿ ಶ್ರೀ ವ್ಯಾಟ್ಸನ್ ಇಲ್ಲಿಗೆ ಬನ್ನಿ ನಾನು ನಿಮ್ಮನ್ನು ನೋಡಬೇಕು ಇದು 1876 ಅಲೆಕ್ಸಾಂಡರ್ ಗ್ರಾಹಂ ಬೆಲ್ ಅವರು ತನ್ನ ಸಹಾಯಕನಿಗೆ ಮೊದಲ ಕರೆ ಮಾಡಿದಾಗ ದೂರವಾಣಿ ಮಾರ್ಗದ ಮೂಲಕ ಮಾತನಾಡಿದ ಪ್ರಸಿದ್ಧ ಮೊದಲ ಪದಗಳು ಇವು ಬಹುಶಃ ಗೊತ್ತಾಗಿರ್ಬೋದು ಏನಂತ ಹೇಳಿದ್ರು ಅಂತ ಹೇಳಿಬಿಟ್ಟು ಹಾಗೇನೆ ಹಲೋ ಭರಿತವಾದಂತಹ ಗೀತೆಗಳನ್ನು ಕೇಳ್ತಾ ಇದ್ದೀರಾ ಮುಂದಿನ ಗೀತೆ ಫ್ಯಾನ್ ಚಿತ್ರದಿಂದ ಇದ್ದ ಗೀತೆ Hi, hello, miss. T-Y-S-M, miss. Friendship andre prana nange. It's my pleasure, miss. Nivu andre ne. Nan tumba ishta, sir. Yellar gintha nano nimma biggest fan, sir. Fans andre ne. Nan tumba ishta, miss. Yellar gintha nive nange. Biggest gift, miss. Monday to Friday. Nim serial notin, sir. Saturday, Sunday. ಸಿನಿಮಾ ಥಿಯೇಟರ್ ನೋಡಿ ಮಿಸ್ ಹಲೋ ಸರ್ ಎಕ್ಸ್ಕ್ಯೂಸ್ ಮಿ ಸರ್ ಬನ್ನಿ ಶೂಟಿಂಗು ಮಾಡೋಣ ಸರ್ ಡೈರೆಕ್ಟ್ರು ಕರಿತಾವ್ರೆ ಸರ್ ಆಯಾ ಮೊಬೈಲು ಆಫ್ ಮಾಡಿ ಸರ್ ಎಲ್ಲ ಟಿವಿ ಟ್ವೀಟ್ ಅಲ್ಲೂ ಫೇಸ್ಬುಕ್ ಡೈರೆಕ್ಟ್ರಿಗೆ ಮಾತೀನೂ ಇಲ್ಲವಾ ಯಾವಾಗ ಫೋನ್ಗಿಂತ ಫ್ಯೂಚರ್